ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತದಲ್ಲಿ ಕೃಷಿ ಹೊಂಡಗಳಲ್ಲಿ ಮಿಶ್ರ ಮೀನು ಪಾಲನೆ ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಮೂಡಿಗೆರೆಯ ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರದ ಮೀನುಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎ ವಿ ಸ್ವಾಮಿ. ನಂತರ ಸಿರಿಧಾನ್ಯ ಕೃಷಿ ಮಹತ್ವ ಹಾಗೂ ಬಳಕೆ ಕುರಿತು ಹಿರಿಯ ಸಂಶೋಧನಾ ಸಹಾಯಕರಾದ ವೈ ಎಚ್ ಪ್ರಿಯಾ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎಬಿಎಆರ್ಕೆ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲಿಗೆ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಎ ವಿ ಸ್ವಾಮಿ, ಸಹ ಪ್ರಾಧ್ಯಾಪಕರು, ಮೀನುಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಮೂಡಿಗೆರೆ. ರೈತ ಬಾಂಧವರೇ, ಈ ದಿವಸ ನಾನು ಕೃಷಿ ಹೊಂಡಗಳಲ್ಲಿ ಮಿಶ್ರ ಮೀನು ಪಾಲನೆ, ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಸರ್ ಒಂದೇ ಕೊಳದಲ್ಲಿ 3 ತರ 4 ತರ ಮೀನು ಸಾಕಣೆ ಮಾಡಬಹುದಾ, ಅಥವಾ ಒಂದೇ ತರದ ಮೀನು ಸಾಕಣೆ ಮಾಡಬಹುದಾ, ಅಥವಾ ಬೇರೆ ಮೀನು ಬಿಟ್ಟರೆ ಈ ಮೀನು ಆ ಮೀನನ್ನ ತಿನ್ನಲ್ವಾ ಸರ್ ಅಂತೇಳಿ ಸುಮಾರು ಜನ ಕೇಳ್ತಾ ಇರ್ತಾರೆ. ಅದಕ್ಕೇನು ಅಂತ ಅಂದ್ರೆ, ಇದನ್ನ ನಾವು ಅದನ್ನ ಸುದೀರ್ಘವಾಗಿ ಮಾತಾಡ್ತಾ ಹೋಗೋಣ. ಒಂದೇ ಕೃಷಿ ಕೊಳಗಳಲ್ಲಿ 4 ರಿಂದ 6 ಜಾತಿ ಮೀನುಗಳನ್ನು ನಾವು ಸಾಕಣೆ ಮಾಡಬಹುದು, ಇದು ಮೊದಲನೇದು. ಆ ರೀತಿ ನಾವು ಮೀನುಗಳನ್ನ ಸಾಕಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಕ್ರಮಗಳನ್ನ ಕೂಡ ನಾವು ಅನುಸರಿಸ್ಕೊಬೇಕು. ಏನಕ್ಕೆ ಅಂತ ಅಂದ್ರೆ, ಈಗ ಕೃಷಿ ಕೊಳ ಈಗ 60-40 ಚದುರ ಮೀಟರ್ ಇರುತ್ತೆ, 10 ಅಡಿ ಆಳ ಇರುತ್ತೆ. ಇಂಥ ಕೊಳಕ್ಕೆ ನಾವು ಸುಣ್ಣ ಹಾಕಿರ್ತೀವಿ, ಸಗಣಿ ಗೊಬ್ಬರ ಹಾಕಿರ್ತೀವಿ, ಫಲವತ್ ಮಾಡಿರ್ತೀವಿ. ಈ ತರ ಸಂದರ್ಭ ಇರಬೇಕಾದ್ರೆ ಒಂದೇ ಕೊಳದಲ್ಲಿ ಮೇಲ್ಪದರಕ್ಕೆ ಒಂದೇ ಜಾತಿ ಮೀನುಗಳನ್ನ ನಾವು ಸಾಕಣೆ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಎಷ್ಟೋ ಸಾರಿ ಮೇಲ್ಪದರವನ್ನು ಮಾತ್ರ ಬಳಸ್ಕೊಂತವೆ, ಉಳಿದಿರ್ತಕ್ಕಂಥ ಸ್ಥಳಾವಕಾಶ ಏನಿರುತ್ತೋ ಆ ಸ್ಥಳಗಳಲ್ಲಿರ್ತಕ್ಕಂಥ ಆಹಾರಗಳನ್ನ, ನೈಸರ್ಗಿಕ ಉತ್ಪತ್ತಿಯಾಗಿರ್ತಕ್ಕಂಥ ಆಹಾರಗಳನ್ನ ಮೀನುಗಳು ಬಳಸ್ಕೊಳ್ಳಲ್ಲ. ಆಗೇನಾಗುತ್ತೆ, ನಾವು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಇದು ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಅಂದ್ರೆ, ಒಂದೇ ಕೊಳಕ್ಕೆ ನಾವು 4-6 ಜಾತಿ ಮೀನುಗಳನ್ನ ಸಾಕಣೆ ಮಾಡಬಹುದು. ಯಾವ ಮೀನುಗಳನ್ನ ಸಾಕಣೆ ಮಾಡಬಹುದು ಅಂತ ನಾವು ಯೋಚನೆ ಮಾಡಿದ್ರೆ, ಮೊದಲನೇದಾಗಿ ನಾವು ಯಥೇಚ್ಛವಾಗಿ ಸಿಗ್ತಾ ಇರತಕ್ಕಂಥ ಕಾಟ್ಲಾ ಮೀನು, ಅದಾದ್ರ ರೋಹು ಮೀನು, ಅದಾದ್ಮೇಲೆ ಮೃಗಾಲ ಮೀನು. ಈ 3 ಜಾತಿ ಮೀನುಗಳು ಭಾರತೀಯ ಗೆಂಡೆ ಮೀನುಗಳಿಗೆ ಸೇರಿದಂತ ಗುಂಪಲ್ಲಿರ್ತವೆ. ಅದೇ ರೀತಿ ನಾವು ಹುಲ್ಲುಗೆಂಡೆ, ಬೆಳ್ಳಿ ಗೆಂಡೆ ಮತ್ತು ಸಾಮಾನ್ಯ ಗೆಂಡೆ ಅಂತೇಳಿ ಇದು ಮೂರು ತಳಿ ಮೀನುಗಳು. ಇವು ಹೊರದೇಶದಿಂದ ಬಂದಿರತಕ್ಕಂಥ ಮೀನುಗಳು. ಹಾಗಾಗಿ ಭಾರತೀಯ ಗೆಂಡೆ ಮೀನುಗಳು ಮತ್ತು ಹೊರದೇಶದಿಂದ ತಂದಿರತಕ್ಕಂಥ ಗೆಂಡೆ ಮೀನುಗಳು, ಈ ಆರು ಜಾತಿ ಮೀನುಗಳನ್ನ ಒಂದೇ ಕೃಷಿ ಹೊಂಡದಲ್ಲಿ ನಾವು ಕೃಷಿಯಾಗಿ ಬಳಸಬಹುದು. ಆಗ ಏನಾಗತ್ತೆ ಅಂತ ಅಂದ್ರೆ, ಕಾಟ್ಲಾ ಮತ್ತು ಗ್ರಾಸ್ ಕಾರ್ಪ್ ಅಥವಾ ಹುಲ್ಲುಗೆಂಡೆ ಮೀನೇನಿದೆ ಇದು ನೀರಿನ ಮೇಲ್ಪದರದಲ್ಲಿ ಇರ್ತಕ್ಕಂಥವು. ಅದಾದ್ಮೇಲೆ ನೀರಿನ ಮಧ್ಯಭಾಗದಲ್ಲಿ ಯಾವಿರ್ತವೆ ಅಂತ ಅಂದ್ರೆ, ರೋಹು ಮತ್ತು ಸಿಲ್ವರ್ ಕಾರ್ಪ್ ಅಥವಾ ಬೆಳ್ಳಿಗೆಂಡೆ, ಈ ಮೀನುಗಳ ನೀರಿನ ಮಧ್ಯಭಾಗದಲ್ಲಿರ್ತವೆ. ಹಾಗೆ ನೀರಿನ ತಳಭಾಗದಲ್ಲಿ ಏನಾಗುತ್ತೆ, ಸಾಮಾನ್ಯ ಗೆಂಡೆ ಮತ್ತು ಮೃಗಾಲ್ ಮೀನುಗಳು, ಈ ಮೀನುಗಳ ನೀರಿನ ತಳಭಾಗದಲ್ಲಿರುತ್ತೆ. ಹಾಗೆ ಏನಾಗುತ್ತೆ, ಒಂದು ಮೀನು ತಿಂದು ಬಿಟ್ಟಂತ ಆಹಾರವನ್ನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಮೀನುಗಳು, ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಮೀನುಗಳು ತಿಂದು ಬಿಟ್ಟಂತ ತಳದಲ್ಲಿ ಕುಂತ್ಕೊಂಡಂತ ಆಹಾರವನ್ನ ತಳಭಾಗದಲ್ಲಿ ಇರ್ತಕ್ಕಂಥ ಮೀನುಗಳು ಬಳಸ್ಕೊಂತವೆ. ಹಾಗಾಗಿ ನಾವು ಆಗ್ತಕ್ಕಂಥ ಆಹಾರ ಇಷ್ಟು ಆಹಾರಗಳನ್ನ ಆರು ಜಾತಿ ಮೀನುಗಳು ಸದ್ಬಳಕೆ ಮಾಡ್ಕೊಂತವೆ. ಇದಕ್ಕೆ ನಾವು ಇನ್ನೊಂದು ವಿಚಾರ ಹೇಳ್ತೀವಿ ಏನು ಅಂತ ಅಂತಂದ್ರೆ, ಕೃಷಿ ಕೊಳಗಳಲ್ಲಿ ಮೀನುಗಳ ಸಾಮರಸ್ಯ ಸಹಬಾಳ್ವೆ ಅಂತ ಅಂತೀವಿ. ಯಾಕೆ ಅಂತ ಅಂದ್ರೆ, ಈ ಆರು ಜಾತಿ ಮೀನುಗಳು ಒಂದಕ್ಕೊಂದು ಆಹಾರಕ್ಕಾಗ್ಲಿ ಸ್ಥಳಕ್ಕಾಗ್ಲಿ ಒಬ್ರಿಗೊಬ್ರು ಒಂದಕ್ಕಿಂತ ಇನ್ನೊಂದು ಪೈಪೋಟಿ ನಡೆಸ್ತೇನೆ, ಒಂದರಿಂದ ಒಂದು ಸಾಮರಸ್ಯವಾಗಿರ್ತವೆ. ಹಾಗಾಗಿ ಈ ಮೀನುಗಳನ್ನ ನಾವೇನಂತೀವಿ ಅಂತ ಅಂದ್ರೆ, ಗೆಂಡೆ ಮೀನುಗಳ ಸಾಮರಸ್ಯ ಸಹಬಾಳ್ವೆ. ಹಾಗೇನಾಗತ್ತೆ ಅಂತಂದ್ರೆ, ಹುಲ್ಲುಗಂಡೆ ಮೀನು ಇರುತ್ತೆ, ಹುಲ್ಲುಗಂಡೆ ಮೀನು ಏನ್ ಮಾಡುತ್ತೆ, ಮೇಲ್ಭಾಗದಲ್ಲಿರ್ತಕ್ಕಂಥ ಕಳೆ, ಮೃದುವಾಗಿರ್ತಕ್ಕಂಥ ಸಸ್ಯಗಳು, ಹಾಲುವಾಣ, ಕೆಸ, ಡುರಂಟ, ಕಾಂಗೋ ಸಿಗ್ನಲ್ಲು, ಗಿನ್ನಿ ಗ್ರಾಸು, ಬಾಳೆ ಎಲೆ, ಎಲ್ಲಾ ತರದ ಸಸ್ಯಗಳನ್ನೆಲ್ಲ ತಿಂತಾ ಇರ್ತದೆ. ಮೂರು ತಿಂಗಳಾದ್ಮೇಲೆ ಇದೇನ್ ಮಾಡುತ್ತೆ, ಸಣ್ಣ ಸಣ್ಣ ಹಲ್ಲುಗಳನ್ನು ಬಳಸ್ಕೊಂಡು ನಮ್ಮ ಕೆರೆ ಸುತ್ತು ಭಾಗದಲ್ಲಿ ಇರ್ತಕ್ಕಂಥ ಕಳೆಯನ್ನೆಲ್ಲ ತಿಂತಾ ಇರುತ್ತೆ. ಇದು ತಿಂದಂತಹದ್ದು ಯಥೇಚ್ಛವಾಗಿ ಬಂದಂತದ್ದು ತ್ಯಾಜ್ಯವಾಗಿ ಹೊರಬರುತ್ತೆ. ಆ ತ್ಯಾಜ್ಯವನ್ನ ನೀರಿನ ತಳಭಾಗದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಗೆಂಡೆ ಅಥವಾ ಕಾಮನ್ ಕಾರ್, ಕೆಲವು ಕಡೆ ಏನಂತಾರೆ ಗೌರಿ ಮೀನು ಅಂತ ಅಂತಾರೆ, ಇನ್ನೂ ಏನಂತಾರೆ ಕ್ಯಾಟ್ಲಾಕ್ ಮೀನು ಅಂತ ಅಂತಾರೆ. ಈ ಮೀನುಗಳು ಅದರ ತ್ಯಾಜ್ಯವನ್ನು ನೇರವಾಗಿ ಆಹಾರವಾಗಿ ಬಳಸ್ಕೊಂತವೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆರು ಜಾತಿ ಮೀನುಗಳನ್ನ ಸಾಕಣೆ ಮಾಡಿದಾಗ ಆ ಆರು ಜಾತಿ ಮೀನುಗಳಲ್ಲಿ ನಮ್ಮ ಕೃಷಿ ಕೊಳಕ್ಕೆ ಯಾವುದು ಸೂಕ್ತ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಕೋಬಹುದು. ಅವುಗಳ ಜೊತೆಗೆ ಯಾವ ಮೀನು ಚೆನ್ನಾಗಿ ಇಳುವರಿ ಕೊಡ್ತು ಇದನ್ನು ನೋಡಿ ಮುಂದಿನ ದಿನಗಳಲ್ಲಿ ಆ ಮೀನುಗಳನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ, ಉದಾಹರಣೆಗೆ ನಮ್ಮ ಕೊಳದಲ್ಲಿ ಕಾಟ್ಲ ಮೀನು ಚೆನ್ನಾಗಿ ಬಂದಿತ್ತು ಅನ್ನೋ ಕಾಟ್ಲ ಮೀನುಗಳು ಸಾಕ್ತೀವಿ, ರೋಹು ಮೀನು ಚೆನ್ನಾಗಿ ಬರ್ತೀವಿ ಅನ್ನೋ ರೋಹು ಮೀನುಗಳು ಸಾಕಣೆ ಮಾಡ್ತೀವಿ. ರೈತ ಬಾಂಧವರು ಆದಾಯವನ್ನು ಗಳಿಸೋದ್ರ ಜೊತೆಗೆ ಸಾಮರಸ್ಯ ಸಹಬಾಳ್ವೆ ಮತ್ತು ಉಳಿಯುವಿಕೆ ಸಂಖ್ಯೆನ ಹೆಚ್ಚಿಸ್ಕೊಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ 82 77 37 41 5 0. ಧನ್ಯವಾದಗಳು ರೈತ ಬಾಂಧವರೇ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ್ ಸಮಝ ಕರ್ ಲೇನಾ, ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೆ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತೀ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೇ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6-digit ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ

ಆದ್ರೆ ಒಂದ್ ಸ್ವಲ್ಪ ಆಸಕ್ತಿ ಪಟ್ಟು ಕಷ್ಟಪಟ್ಟು ಮಾಡ್ಬೇಕು ಅಂತ ಹೇಳ್ತೀರಾ? ಹೌದು, ಏಕೆಂದ್ರೆ ಇದನ್ನ ಸಂಸ್ಕರಣೆನೆ ಇದರಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್, ಹಾಗಾಗಿ ಇದನ್ನ ಜನ ಬೆಳೀತಾ ಇಲ್ಲ, ಅದಕ್ ತುಂಬಾ ದುಬಾರಿ ಆಗತ್ತೆ ಅಂತ. ಸಂಸ್ಕರಣೆ ಮಾಡೋದು ಹಳ್ಳಿ ಜನಗಳಿಗೆ ಜಾಸ್ತಿ ಗೊತ್ತು ಸಿಟಿ ಜನಗಳಿಗಿಂತ. ಸೊ ಹಳ್ಳಿ ಜನಗಳು ಇದನ್ನ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ತುಂಬಾ ಲಾಭ ಇದೆ. ಈಗ ರಾಗಿ ಅಂತಂದ್ರೆ ರಾಗಿಯಲ್ಲಿ ಏನೇನು ಐಟಮ್ ಮಾಡಿ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ? ರಾಗಿನ ಹಿಟ್ಟು ಮಾಡಿ ಅದರಿಂದ ಮಾಲ್ಟ್ ಮಾಡ್ಕೊಳ್ತಾರೆ, ಮತ್ತೆ ರಾಗಿ ರೊಟ್ಟಿನ ಮಾಡಿ ಮಾರ್ಬೋದು, ರಾಗಿಲಿ ಹಪ್ಪಳ ಮಾಡ್ತಾರೆ, ರಾಗಿಲಿ ಚಾಕ್ಲೇಟ್ಸ್ ಅಂತ ಬರ್ತಿದಾವ ಈಗ, ರಾಗಿ ಚಾಕ್ಲೇಟ್ಸ್, ರಾಗಿ ಬಿಸ್ಕೆಟ್ಸ್, ಇದನ್ನ ಜಾಸ್ತಿ ಮಾಡಿ ಮಾರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಒಳ್ಳೇದು. ಬಟ್ ರಾಗಿ ತಿನ್ನೋದು ಒಳ್ಳೇದಕ್ಕಿಲ್ಲ, ಹಂಗಾಗಿ ರಾಗಿ ಚಾಕ್ಲೇಟ್ನ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಹರಕ, ಇದು ಹರಕದ ಪಾಯಸ ಅಂತೇಳಿ ಮಾಡ್ತಾರೆ, ಅಂದ್ರೆ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಹಾಲು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಅದರಿಂದ ಪಾಯಸ ಅಂತ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ ಹರಕದ ಪಾಯಸ, ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಬರಗು ಅಂತಂದ್ರೆ ಆ ಒಂದು ಸಿರಿಧಾನ್ಯದಲ್ಲಿ ಏನೇನು ಐಟಮ್ ಮಾಡಿ ನಾವು ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ, ಇವಾಗ ಅಕ್ಕಿದು ಹೆಂಗೆ ಇಡ್ಲಿ ಮಾಡ್ತಾರೋ ಆ ತರ ಬರಗುಲಿ ನಾವು ಅಕ್ಕಿ ಎಷ್ಟಾಗ್ತಿವೋ, ಅಂದ್ರೆ ಬರಗು ಮತ್ತೆ ಅಕ್ಕಿ, ಅಕ್ಕಿ ಎಷ್ಟಾಗ್ತಿದ್ವೋ ಅದ್ರ ಬದ್ಲಿ ಅರ್ಧ ಪ್ರಮಾಣ ಬರಗು ಮತ್ತೆ ಅರ್ಧ ಪ್ರಮಾಣ ಅಕ್ಕಿ ಹಾಕಿ ಅದರಿಂದ ಇಡ್ಲಿ ಮಾಡೋದ್ರಿಂದ, ಇವಾಗ ಜನ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಫುಡ್ ಏನು ತಿನ್ನೋದೇ ಇಲ್ಲ, ಜನ ಜಾಸ್ತಿ ಇಡ್ಲಿ ಇಡ್ಲಿ ಈ ತರ ಅಂತಾರೆ. ಸೊ ಇದು ಸಿರಿಧಾನ್ಯದಿಂದ ಕೂಡಿರೋದ್ರಿಂದ ಇದು ಬೆಳಗಿನ ತಿಂಡಿಗೆ ಇದು ತುಂಬಾ ಒಳ್ಳೇದು. ಅಂದ್ರೆ ಈ ಸಿರಿಧಾನ್ಯಗಳು ಅಂತಂದ್ರೆ ಇವತ್ತು ಎಷ್ಟೋ ಜನ ರಾಗಿ ನೋಡಿರ್ಬೋದು, ನವಣೆ ನೋಡಿರ್ಬೋದು, ಕೆಲವು ಭಾಗದಲ್ಲಿ ಸಾವೆ ನೋಡಿರ್ಬೋದು, ಈ ಆರ್ಕ ಬರಗು ಇಂಥವನ್ನೆಲ್ಲ ಸಾಕಷ್ಟು ಜನ ನೋಡಿಲ್ಲ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಹೌದು, ಈವಾಗಿನ ಕಾಲದಲ್ಲಿ ಯಾಕೆಂದ್ರೆ ಬರೀ ರಾಗಿ ಒಂದು ಎಲ್ರಿಗೂ ಗೊತ್ತಿರುತ್ತೆ, ಯಾಕೆಂದ್ರೆ ಅದನ್ನ ತುಂಬಾ ಬೆಳೀತಾ ಇದಾರೆ ಅನ್ನೋದೊಂದ್ ಬಿಟ್ರೆ, ಮತ್ತೆ ಜೋಳನು ಅಷ್ಟೇ, ಹಳ್ಳಿ ಕಡೆ ಜೋಳದ ರೊಟ್ಟಿ, ಅದ್ರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಷ್ಟೇ, ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಸಿರ್ಸಿ ಉಡುಪಿ ಆ ಕಡೆ ಹೋದ್ರೆ ಜೋಳದ ರೊಟ್ಟಿನೂ ಅಷ್ಟೊಂದು ಗೊತ್ತಿಲ್ಲ ಅವರಿಗೆ. ಆಮೇಲೆ ರಾಗಿನೂ ಅಷ್ಟೇ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ರಾಗಿನೂ ಅಷ್ಟೊಂದಾಗಿ ಗೊತ್ತಿಲ್ಲ ಯಾರಿಗೂ. ಆ ಕಡೆ ಬೆಳೆಯೋ ಕೆಲವೊಂದು ಸಿರಿಧಾನ್ಯಗಳು ಮತ್ತೆ ಈ ಕಡೆ ಬೆಳೆಯೋ ಕೆಲವೊಂದು ಸಿರಿಧಾನ್ಯಗಳು ಜಾಸ್ತಿ ಗೊತ್ತಿಲ್ಲ. ಎಲ್ಲೇ ಒಂದ್ ಕಡೆ ನಾವು ಇವತ್ತು ನೋಡಿದಾಗ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನಮ್ಮ ಕೃಷಿಕರಿಗೆ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತವೆ, ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಬಹುದು ಈ ಒಂದು ಸಿರಿಧಾನ್ಯಗಳ ಬಳಕೆಯಿಂದ ಅಂತೇಳಿ ಸಾಕಷ್ಟು ಮಾಹಿತಿ ಕೊಟ್ರಿ. ಸಿರಿಧಾನ್ಯಗಳಿರ್ತಕ್ಕಂತ ಒಂದು ಪೋಷಕಾಂಶಗಳ ಬಗ್ಗೆ ಮತ್ತು ಅದರ ಬೆಳೆಯ ಒಂದು ಬಗ್ಗೆ ಸಾಕಷ್ಟು ಇನ್ನ ನಮ್ಮ ರೈತರಿಗೆ ಮಾಹಿತಿ ಬೇಕು ಅಂತಂದ್ರೆ ಯಾವ ರೀತಿ ನಾವು ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಆಗಿರ್ಬೋದು, ಯಾವ ರೀತಿ ಅವರಿಗೆ ತಿಳಿ ಹೇಳ್ಬೇಕು ಅಥವಾ ಪ್ರಚಾರ ಮಾಡ್ಬೇಕು ಅಂತ ಹೇಳ್ತೀರಾ? ನಾವು ಇವಾಗ ಇದನ್ನ ಮೇನ್ ಇದನ್ನ ಪ್ರಚಾರ ಮಾಡ್ಬೇಕು ಜನಗಳಿಗೆ ಅಂತಂದ್ರೆ, ಬೀಜಗಳನ್ನ ನಾವೇ ಕೊಟ್ಟು ಅವರಿಗೆ ಬೆಳೆಯೋ ಕೇಳೋದ್ರಿಂದ ಅವರಿಗೂ ಗೊತ್ತಾಗುತ್ತೆ ಇದರಿಂದ ಏನೇನ್ ಉಪಯೋಗ ಆಗತ್ತೆ, ಇದನ್ನ ಮಾರೋದ್ರಿಂದ ಏನಾಗತ್ತೆ ಅಂತ. ಆಮೇಲೆ ಇದರಲ್ಲಿ ಸಂಸ್ಕರಣೆದು ಒಂದು ಮೇನ್ ಅದೇ ಒಂದು ಪ್ರಾಬ್ಲಮ್ ಇರೋದ್ರಿಂದ ಸಂಸ್ಕರಣಾ ಮೆಷಿನ್ಗಳು ಇವಾಗ ಬರ್ತಿದಾವೆ. ಸೊ ಅಟ್ ಲೀಸ್ಟ್ ಒಂದು ತಾಲೂಕಿಗೆ ಒಂದು ಈ ತರ ಸಂಸ್ಕರಣಾ ಮೆಷಿನ್ಗಳನ್ನ ವಿಡೋದ್ರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಹೋಗಿ ಮಾಡಿಸ್ಕೊಂಡು ಬರೋದು. ಆಮೇಲೆ ಅದಕ್ಕೆ ಎಲ್ಲರೂ ಯೂಸ್ ಮಾಡೋದ್ರಿಂದ ಕಡಿಮೆ ದರದಲ್ಲಿ ಅವರಿಗೆ ಸಂಸ್ಕರಣಾ ಆಗತ್ತೆ, ಅವಾಗ ಅವರು ಅದನ್ನ ತುಂಬಾ ಬೆಳೆಯಕ್ಕೆ ಇಷ್ಟಪಡ್ತಾರೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಸಾಕಷ್ಟು ಜನ ನಮ್ಮ ಕೃಷಿಕರು ಮುಂದೆ ಬರಲಿ ಈ ಒಂದು ಸಿರಿಧಾನ್ಯಗಳ ಬೆಳೆಯಕ್ಕೆ ಅಂತ ಹೇಳಿ ಸಾಕಷ್ಟು ಸರ್ಕಾರ ಒಂದು ಪ್ರೋತ್ಸಾಹ ಕೊಡ್ತಾ ಐತಿ, ಆದ್ರೂ ಹೆಚ್ಚು ಹೆಚ್ಚು ನಮ್ಮ ಕೃಷಿಕರು ಮುಂದೆ ಬರ್ತಾ ಇಲ್ಲ. ಹೌದು, ಯಾಕೆಂದ್ರೆ ಕೃಷಿಕರಿಗೆ ಮೇನ್ ಅಂತಂದ್ರೆ ಅವ್ರಿಗೇನು ಅಂದ್ರೆ ಅದನ್ನ ಮಾರದ ಹೆಂಗೆ ಪ್ರಾಬ್ಲಮ್. ಯಾರು ಇವಾಗ ಮೊದ್ಲಾದ್ರೆ ತರಕಾರಿ ಬೆಳೆದವ್ರು ಸಂತೆಲ್ ಕೂತ್ ಮಾರ್ತಿದ್ರು, ಬಟ್ ಈಗಿನ ಜನ ಆತರ ಇಲ್ಲ, ಬೆಳೆದನ್ನ ಯಾರೋ ಬರೋ ಬಂದು ಅಲ್ಲೇ ಬಂದು ತಗೊಂಡು ಹೋಗ್ಬೇಕು ಈ ತರ ತುಂಬಾ ಅನ್ಕೊಳ್ತಾ ಇದಾರೆ. ಸೊ ಹಾಗಾಗಿ ಅದನ್ನ ಮಾರಕ್ ಆಗ್ತಾ ಇಲ್ಲ. ಆದ್ರೆ ಅದನ್ನ ಸಂಸ್ಕರಣೆ ಮಾಡಿ ಅಂಗಡಿಗಳಿಗೆ ಹೋಗಿ ಈ ತರ ಪ್ಯಾಕ್ ಮಾಡಿ ಮಾರೋದ್ರಿಂದ ಒಳ್ಳೆ ಲಾಭ ಇದೆ, ಆತರ ಮಾಡ್ಬೇಕು ಅಂತ ಹೇಳ್ತೀನಿ. ಬೆಳೆದು ಸಂಸ್ಕರಣೆ ಮಾಡಿ ಮಾರೋಷ್ಟು ತಾಳ್ಮೆ ನಮ್ಮ ಕೃಷಿಕರಲ್ಲಿ ಇಲ್ಲ. ಹೌದು, ಅದೇ ಕೃಷಿಕರಿಗೆ ಮೇನ್ ಅವ್ರಿಗೆ ನಷ್ಟ ಆಗ್ತಿರೋದೇ ಅಲ್ಲಿ. ಕಡಿಮೆ ರೇಟ್ ಆದ್ರೂ ಪರವಾಗಿಲ್ಲ, ಬೆಳೆದ ತಕ್ಷಣ ಹೋಗ್ಬಿಟ್ರೆ ಸಾಕಪ್ಪ, ಎಷ್ಟೋ ದುಡ್ಡು ಬಂದ್ರೆ ಅದ್ರಲ್ಲೇ ನಾವು ಬದುಕೊಳ್ತೀವಿ ಅನ್ನೋರೇ ತುಂಬಾ ಜಾಸ್ತಿ ಆಗಿದ್ದಾರೆ. ಆ ತರ ಅನ್ಕೋಬಾರ್ದವ್ರು ಯಾವಾಗ್ಲೂ, ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಮೌಲ್ಯವರ್ಧನೆಗೆ ಜಾಸ್ತಿ ಬೆಲೆ ಆಗೋದ್ರಿಂದ ಅದನ್ನ ಬೆಳೆದ್ಮೇಲೆ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ಅವ್ರಿಗೆ ಒಳ್ಳೆ ಲಾಭ ಅಂದ್ರು ಖಂಡಿತವಾಗ್ಲೂ ಸಿಗುತ್ತೆ. ಆದ್ರೆ ಅವಾಗಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನಾದ್ರೆ ಒಕ್ಕಣೆ ಮಾಡಿ ಅದು ಎತ್ತಿಲಿ ತುಳಿಸ್ಬಿಟ್ಟು ಅದನ್ನ ಬಿಡಿಸಿ ಮಾರ್ಬೇಕಾಗ್ತಿತ್ತು. ಈಗಿನ ಕಾಲದಲ್ಲಿ ಆತರ ಇಲ್ಲ, ಅದನ್ನು ಒಕ್ಕಣೆ ಮಾಡೋದಕ್ಕೆ ಮೆಷಿನ್ಗಳು ಬಂದಿದಾವೆ, ಆದ್ರೆ ಅವು ಪ್ರಚಲಿತದಲ್ಲಿ ಇಲ್ಲ ಅಷ್ಟೇ. ಸೊ ಹಾಗಾಗಿ ಜನಗಳಿಗೆ ಇದು ಕಷ್ಟ ಆಗ್ತಿರ್ಬೋದು, ಬಟ್ ಎಲ್ಲರೂ ಇದನ್ನ ಬೆಳೆಯಕ್ ಸ್ಟಾರ್ಟ್ ಮಾಡಿದ್ರೆ ಅವುಗಳ ಸಂಖ್ಯೆನೂ ಜಾಸ್ತಿ ಆಗಿ ಮೆಷಿನ್ಗಳು ಬಂದ್ರೆ ಒಕ್ಕಣೆಗೂ ತುಂಬಾ ಈಸಿ ಆಗತ್ತೆ. ಈಗ ಮೊದ್ಲೆಲ್ಲ ಯಂತ್ರಗಳು ಇದ್ದಿಲ್ಲ, ಒಕ್ಕಣೆ ಮಾಡುವ ಯಂತ್ರ ಇದ್ದಿಲ್ಲ, ಕಟಾವ್ ಯಂತ್ರ ಇದ್ದಿಲ್ಲ, ಅವಾಗೆಲ್ಲ ನಮ್ಮ ಕೃಷಿಕರಿಗೆ ಕಷ್ಟ ಆಗ್ತಾ ಇತ್ತು. ಕೂಲರ್ ನಿಟ್ಟು ಕೊಯ್ದು ಕಟಾವ್ ಮಾಡಿಸಿ ಕಣದ ತಂದು ಏರ್ತಾ ಇದ್ರು ಕಣದಲ್ಲೆಲ್ಲ. ಈಗ ನೆಲ ಎಲ್ಲ ಸಾರಿ ಅದನ್ನೆಲ್ಲ ರೋಡಲ್ಲೆಲ್ಲ ಹೊಡಿತಾ ಇದ್ರು, ಅವಾಗೆಲ್ಲ ಸಾಕಷ್ಟು ಕಲ್ಲು ಮಣ್ಣು ಹಾಕ್ತಾ ಇದ್ವು, ಅವು ಬೇರ್ಪಡಿಸೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ರು. ಅಂದ್ರೆ ಈಗ ಆ ಒಂದು ಕಷ್ಟದ ಪದ್ಧತಿ ಇಲ್ಲ. ಹೌದು, ಇವಾಗ ಏನು ಇಲ್ಲ, ಇವಾಗ ಒಂದು ಮಷಿನ್ ಬಂದಿದೆ ಅಲ್ಲಿ ನಮ್ದ್ರಲ್ಲೇ ಇದೆ ಬೀಜ ಸಂಸ್ಕರಣಾ ಘಟಕದಲ್ಲಿ, ಆದ್ರೆ ಅದು ಜನಗಳಿಗೆ ಯೂಸ್ ಮಾಡಕ್ ಕೊಡಲ್ಲ. ಬಟ್ ಒಂದ್ಸತಿ ನೀವು ಅದನ್ನ ಅದ್ರ ಮೇಲೆ ನಿಮ್ದ ಏನೇ ಬೀಜಗಳನ್ನಾದ್ರೂ ಹಾಕಿರ್ಬೋದು, ಅದು ಏನೇ ಅದ್ರಲ್ಲಿ ಕಲ್ಲು ಕಸ ಮಣ್ಣು ಏನೇ ಇದ್ರು ಎಲ್ಲದನ್ನು ತೆಗೆದು ಲಾಸ್ಟಿಗೆ ನಮಗೆ ಒಂದಿನದಲ್ಲಿ ಏನಿಲ್ಲ ಅಂದ್ರೂ ಒಂದ್ 5-6 ಕ್ವಿಂಟಲ್ ಆದ್ರೂ ಮಿನಿಮಮ್ ನಾವು ಸಂಸ್ಕರಣೆ ಮಾಡ್ಬೋದು. ಅಷ್ಟು ಈಸಿಯಾಗಿ ನಾವು ಅದನ್ನ ಕಲ್ಲು ಮಣ್ಣು ಎಲ್ಲ ಸಪರೇಟ್ ಮಾಡ್ಬೋದು. ಈ ತರ ಸಿಗ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ರೈತರಿಗೂ ಈ ತರ ಸಂಸ್ಕರಣಾ ಮೆಷಿನ್ಗಳು ಲಭ್ಯ ಆಗ್ತವೆ. ಸೊ ಹಂಗಾಗಿ ಪ್ರಾಬ್ಲಮ್ ಏನಿಲ್ಲ, ಬೆಳಿಬಹುದು. ಈಗ ಸಿರಿಧಾನ್ಯ ಬೆಳೆಯೋದ್ರಿಂದ ಮಾನವ ಕುಲಕ್ಕೆ ಅಷ್ಟೇ ಅಲ್ಲ ಉಪಯೋಗ, ಇದು ಸಾಕಷ್ಟು ಪೋಷಕಾಂಶಗಳು ಇದ್ದಾವೆ. ಅದನ್ನ ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದೊಂದೇ ಅಲ್ಲ ನಮಗೆ ಲಾಭ, ಈ ಒಂದು ಸಿರಿಧಾನ್ಯ ಬೆಳೆಯೋದ್ರಿಂದ ಅಂದ್ರೆ ಕೃಷಿಗೆ ಬೆನ್ನೆಲುಬಾಗಿರುವಂತಹ ಈ ಒಂದು ಹೈನುಗಾರಿಕೆ ಅಂತ ನಾವ್ ಏನ್ ಹೇಳ್ತೀವೋ, ಇವತ್ತು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಹೈನುಗಾರಿಕೆ ಜೊತೆಗೆ ಇರಬೇಕಾಗುತ್ತೆ. ಯಾಕಂತಂದ್ರೆ ಕೃಷಿಯಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಬೆಳೆಗಳನ್ನ ಬೆಳಿಬೇಕಂತಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಬೇಕಂತಂದ್ರೆ ನಾವು ಇವತ್ತು ಹೈನುಗಾರಿಕೆ ಮಾಡಲೇಬೇಕಾಗುತ್ತೆ. ಇಂಥ ಒಂದು ಹೈನುಗಾರಿಕೆಯನ್ನ ಮಾಡಲಿಕ್ಕೆ ಈ ಹಸುಗಳಿಗೆ ದನಕರುಗಳಿಗೆ ಎಮ್ಮೆಗಳಿಗೆಲ್ಲ ಸಾಕಷ್ಟು ಒಂದು ಮೇವು ಇದರಿಂದ ಸಿಗುತ್ತೆ. ಹೌದು, ಏಕೆಂದ್ರೆ ಈ ಭತ್ತದಲ್ಲೇ ನೋಡಿದಿರ, ಯಾರು ಮೆಕ್ಕೆಜೋಳದ ಮೇವಿಗಿಂತ ಭತ್ತದ ಮೇವನ ಆಕಳುಗಳು ಎಮ್ಮೆಗಳು ತುಂಬಾ ಚೆನ್ನಾಗಿ ತಿಂತವೆ. ಹಂಗೇನೆ ಇದ್ರ ಮೇವು ಕೂಡ ತುಂಬಾ ಏನು ಸಾಫ್ಟ್ ಇರುತ್ತೆ, ತುಂಬಾ ತೆಳ್ಳಗಿರುತ್ತೆ. ಹಂಗಾಗಿ ಅದು ಅಷ್ಟೊಂದು ಇದು ಮೆಕ್ಕೆಜೋಳದಷ್ಟು ಗಟ್ಟಿಯಾಗಿ ಬರದೇ ಇದ್ರು ತುಂಬಾ ತೆಳುವಾಗಿರೋದ್ರಿಂದ ಇದರ ಮೇವು ತುಂಬಾ ರುಚಿಕರವಾಗಿರುತ್ತೆ ದನಗಳಿಗೆ. ಹಾಗಾಗಿ ಇದು ಮನುಷ್ಯರ ಆರೋಗ್ಯಕ್ಕಿಂತ ದನಗಳಿಗೂ ಅಷ್ಟೇ ಆರೋಗ್ಯಕರ ಮೇವಾಗಿರುತ್ತೆ. ಮತ್ತೆ ಇದರ ಬೇರುಗಳೇನಿರುತ್ತಲ್ಲ ಅದನ್ನ ನಾವು ನೆಲದಲ್ಲೇ ಬಿಡೋದ್ರಿಂದ ಇದು ಸತ ನೆಲದಲ್ಲಿ ಕೊಳ್ತು ಭೂಮಿಗೆ ಒಳ್ಳೆ ಫಲವತ್ತತೆ ಕೊಡುತ್ತೆ. ಮತ್ತೆ ನಾವು ಮುಂದೆ ಏನ್ ಬೆಳೆಗಳನ್ನ ಬೆಳಿಬಹುದು ಅದರಲ್ಲಿ ಅವು ಕೂಡ ಗೊಬ್ಬರ ಸ್ವಲ್ಪ ಕಡಿಮೆ ಹಾಕಿದ್ರು ಚೆನ್ನಾಗಿ ಬರುತ್ತೆ ಇದರದ ಬೇರಿನ ಕೊಳ್ತ ಫಲವತ್ತತೆ ಇರೋದ್ರಿಂದ. ಹೈನುಗಾರಿಕೆಯಿಂದಲೂ ಸಾಕಷ್ಟು ಲಾಭ ಇದೆ ನಮಗೆ. ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ದಿನನಿತ್ಯ ನಿಮಗೆ ಬೇಕಾದಂತ ಆರೋಗ್ಯಕ್ಕೆ ಬೇಕಾದಂತ ಹಾಲು ಮೊಸರು ಇವೆಲ್ಲ ಸಿಗ್ತಾವ. ಹೌದು, ಇವಾಗ ಕೃಷಿಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಹೈನುಗಾರಿಕೆಗೂ ನಾವು ಅಷ್ಟೇ ಒತ್ತನ್ನ ಕೊಡ್ಬೇಕಾಗಿದೆ. ಯಾಕೆಂದ್ರೆ ಕೃಷಿಯಲ್ಲಿ ನಮಗೆ 6 ತಿಂಗಳು ಕಾಯ್ಬೇಕಾಗುತ್ತೆ ನಾವು ನಮಗೆ ಲಾಭ ಬರಬೇಕು ಅಂದ್ರೆ. ಆದ್ರೆ ಹೈನುಗಾರಿಕೆಲ್ಲಿ ಹಂಗೆಲ್ಲ, ತಿಂಗಳಾದ ತಕ್ಷಣ ನಾವು ಸಂಬಳ ತಗೊಳತರ ದುಡ್ಡು ಎಣಿಸ್ಕೋಬಹುದು, ಹಾಲನ್ನ ಮಾರಿಬಹುದು, ಮೊಸರು ಮಾರ್ಬೋದು. ಈಗಿನ ಮನೆಯಲ್ಲಿ ಹೆಣ್ಮಕ್ಳು ಬೆಣ್ಣೆನೂ ಮಾರ್ತಾರೆ, ಮಜ್ಜಿಗೆ ಈ ತರ. ಸ್ವಲ್ಪ ಸಿಟಿ ಹತ್ರ ಇರೋ ಊರುಗಳಲ್ಲಿ ಇದನ್ನೆಲ್ಲ ಮಾರೋದ್ರಿಂದ ಆರಾಮಾಗಿ ದಿನಕ್ಕೆ ಇಷ್ಟು ಲಾಭ ಅಂತ ಬರ್ತಾ ಹೋಗುತ್ತೆ. ಸೊ ಈಗಿನ ಕೃಷಿಕರು ಹೈನುಗಾರಿಕೆ ಮಾಡೋದ್ರಿಂದ ಬರಿ ಕೆಲಸದಲ್ಲಿರೋ ತಿಂಗಳ ಸಂಬಳ ಅಲ್ಲ, ಕೃಷಿಕರು ತಿಂಗಳ ಸಂಬಳವನ್ನ ಎಣಿಸಬಹುದು. ಆ ತರ ಆಗಿದೆ ಹೈನುಗಾರಿಕೆಯಿಂದ. ಒಳ್ಳೇದು ಮೇಡಮ್ ಇಲ್ಲೇ ತನಕ ಈ ಒಂದು ಸಿರಿಧಾನ್ಯ ಕೃಷಿಯ ಮಹತ್ವ ಹಾಗೂ ಈ ಒಂದು ಸಿರಿಧಾನ್ಯ ಬಳಕೆಯಿಂದ ಏನೆಲ್ಲ ಅನುಕೂಲಗಳು ಇದ್ದಾವೆ, ಇವನ್ನ ಯಾವ ಒಂದು ವಿಧಾನದಲ್ಲಿ ಬಳಸಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಿರಿಧಾನ್ಯ ಕೃಷಿ ಮಹತ್ವ ಹಾಗೂ ಬಳಕೆ ಕುರಿತು ಹಿರಿಯ ಸಂಶೋಧನಾ ಸಹಾಯಕರಾದ YH ಪ್ರಿಯಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೆ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಈಗ ಪ್ರಕಟಣೆಗಳು. 2022-23 ಸಾಲಿನ ಕೃಷಿ ಸಂಸ್ಕರಣಾ ಯೋಜನೆಯಡಿ ಕೃಷಿ ಸಂಸ್ಕರಣಾ ಘಟಕಗಳಿಗೆ ಸಹಾಯಧನ ಲಭ್ಯವಿದ್ದು, ರಾಗಿ ಕ್ಲೀನಿಂಗ್ ಮಿಷನ್, ಹಿಟ್ಟಿನ ಗಿರಣಿ, ಖಾರದ ಪುಡಿ, ಎಣ್ಣೆ ಗಾಣ, ಕಬ್ಬಿನ ರಸ ತೆಗೆಯುವ ಯಂತ್ರ, ಶಾವಿಗೆ, ರೊಟ್ಟಿ ಶಾವಿಗೆ ಮಾಡುವ ಯಂತ್ರಗಳಿಗೆ ಸಾಮಾನ್ಯ ವರ್ಗದವರಿಗೆ %50 ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ %90 ಸಹಾಯಧನ ಸೌಲಭ್ಯವಿದ್ದು, ಆಸಕ್ತ ರೈತರು ಕೂಡಲೇ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ದಾವಣಗೆರೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೋರಿದೆ. ದಿನಾಂಕ 2/3/2023 ಕೊನೆಯ ದಿನವಾಗಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿಸಿದೆ.